इस बात का ध्यान रखें कि इन स्थानों के आसपास कोई थूके नहीं। कंबाइन, हार्वेस्टर, थ्रेशर, जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಇಂದಿನ ಕಾರ್ಯಕ್ರಮದಲ್ಲಿ ಸಾವೆ ಮತ್ತು ಬರಗು ಸಿರಿಧಾನ್ಯಗಳ ಮೌಲ್ಯವರ್ಧನೆ ಹಾಗೂ ಬಳಕೆ ಈ ಕುರಿತು ಹೊಸದುರ್ಗ ತಾಲೂಕು ಆದ್ರಿಕಟ್ಟೆ ಗ್ರಾಮದ ರೈತ ಮಹಿಳೆ ಎಂ ಶೋಭಾ ಅವರೊಂದಿಗೆ ಸಂದರ್ಶನ ಕೇಳೋಣ. ನಮಸ್ಕಾರ ಕೇಳುಗರೆ, ಇವತ್ತಿನ ದುರ್ಗದ ಸಿರಿ ಸಂಪತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ನಾವು ಈ ಸಿರಿಧಾನ್ಯಗಳನ್ನ ಅದರ ಮಾಹಿತಿ ಕುರಿತಂತ ಈ ದುರ್ಗದ ಸಿರಿ ಸಂಪತ್ತು ಕಾರ್ಯಕ್ರಮ ಕಳೆದ ಡಿಸೆಂಬರ್ನಿಂದ ನಾವು ಪ್ರಸಾರ ಮಾಡ್ತಿದ್ದೀವಿ. ಪ್ರತಿ ಭಾನುವಾರ ಬೆಳಿಗ್ಗೆ 7:15 ಮತ್ತೆ ಗುರುವಾರ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಪ್ರಸಾರ ಆಗ್ತಾ ಇದೆ. ಅದರಲ್ಲಿ ಈ ಸಿರಿಧಾನ್ಯಗಳನ್ನು ಹೇಗೆ ಬೆಳಿಬೇಕು, ಯಾವ ರೀತಿ ಮೌಲ್ಯವರ್ಧನೆ ಮಾಡಬೇಕು, ಯಾವ ರೀತಿ ಬಳಸಬೇಕು ಮತ್ತು ಅದರ ಮಾರುಕಟ್ಟೆ ಹೇಗೆ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿಯನ್ನು ನಾವು ಈ ಕಾರ್ಯಕ್ರಮಗಳಲ್ಲಿ ಕೊಡ್ತಾ ಇದ್ದೇವೆ. ಇವತ್ತು ಈ ಸಿರಿಧಾನ್ಯಗಳನ್ನು ಯಾವ ರೀತಿ ಬಳಸಬೇಕು ಮತ್ತು ಅದರಲ್ಲೂ ಮೌಲ್ಯವರ್ಧನೆ ಮಾಡಿ ಯಾವ ರೀತಿ ಬಳಸಬೇಕು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವೆ ಮತ್ತು ಬರಗು ಸಿರಿಧಾನ್ಯವನ್ನು ಯಾವ ರೀತಿ ಮೌಲ್ಯವರ್ಧನೆ ಮಾಡಬೇಕು ಮತ್ತು ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು ಅಂತೇಳಿ ಇವತ್ತು ಮಾಹಿತಿ ಮಾಡಿಕೊಡ್ತಿದ್ದಾರೆ. ಹೊಸದುರ್ಗ ತಾಲೂಕು ಆದ್ರಿಕಟ್ಟೆ ಗ್ರಾಮದ ರೈತ ಮಹಿಳೆ ಆದಂತಹ ಶ್ರೀಮತಿ ಎಂ ಶೋಭಾ ಅವರು. ನಮಸ್ಕಾರ ಶೋಭಾ ಅವರೇ. ನಮಸ್ತೆ ಸರ್. ಶೋಭಾ ಅವರೇ, ತಾವು ಈ ಸಾವೆ ಮತ್ತು ಬರಗು ಮೌಲ್ಯವರ್ಧನೆ ಹೇಗೆ ಮಾಡಬೇಕು ಮತ್ತು ಯಾವ ರೀತಿ ಬಳಕೆ ಮಾಡುವುದು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸಿಕೊಡ್ಬೇಕು. ಯಾಕಂದ್ರೆ ಇದು ಸಾವೆ ಮತ್ತು ಬರಗು ಬಹಳ ಒಂದು ಮುಖ್ಯವಾದಂತಹ ಸಿರಿಧಾನ್ಯ. ಹೌದು ಸರ್. ಯಾಕಂದ್ರೆ ಇತ್ತೀಚೆಗೆ ನಮ್ಮ ಡಾಕ್ಟರ್ಗಳಲ್ಲಿ ಹೇಳ್ತಿರ್ತಾರೆ ಸಿರಿಧಾನ್ಯಗಳನ್ನು ಬಳಸಿರಿ, ಆರೋಗ್ಯಕ್ಕೆ ಒಳ್ಳೇದು ಅಂತೇಳಿ. ಈ ಸಾವೆ ಮತ್ತು ಬರಗು ಯಾವ ರೀತಿ ಮೌಲ್ಯವರ್ಧನೆ ಮಾಡಬೇಕು ಮತ್ತು ಯಾವ ರೀತಿ ಬಳಕೆ ಮಾಡಬೇಕು? ಸರ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸಾವಕ್ಕಿ ಮತ್ತೆ ಏನು ನಮ್ಮ ಸಿರಿಧಾನ್ಯದಲ್ಲಿ ತುಂಬಾ ಪ್ರಮುಖವಾಗಿರುವಂತ ಒಂದು ಸಾವಕ್ಕಿಯನ್ನ ಬಳಸಿ ಯಾವ ರೀತಿ ಅಡಿಗೆಗಳನ್ನ ನಾವು ಮಾಡಬೇಕಾಗ್ತದೆ ಮತ್ತೆ ಏನೆಲ್ಲ ಮಾಡಲಿಕ್ಕೆ ಅದರಲ್ಲಿ ಅವಕಾಶ ಇದೆ ಅನ್ನುವಂಥದ್ದು ಒಂದು, ಮತ್ತೆ ಬರಗು ಅಕ್ಕಿಯಿಂದ ಏನ್ ಮಾಡಬಹುದು ಅನ್ನೋಂಥದ್ದನ್ನ ಒಂದು 2-3 ಐಟಮ್ ಅನ್ನ ನನ್ನ ಸ್ನೇಹಿತರೊಡನೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಯಾಕಂದ್ರೆ ನಮ್ಮ ಜನರಿಗೆ ಸಿರಿಧಾನ್ಯಗಳನ್ನು ಬಳಸಬೇಕಂತ ಡಾಕ್ಟರ್ ಹೇಳ್ತಾರೆ, ಅದನ್ನು ಬಳಸಬೇಕಂತ ಆಸಕ್ತಿ ಇರುತ್ತೆ, ಆದ್ರೆ ಯಾವ ರೀತಿ ಬಳಸಬೇಕು ಅನ್ನೋದು ಗೊತ್ತಿಲ್ಲ. ಖಂಡಿತ ಸರ್. ಈಗ ಸಿರಿಧಾನ್ಯ ಅಂದ್ರೆ ಮನೆಗೆ ಒಯ್ದು ಬಿಡ್ತಾರೆ. ಈಗ ಹೌದು, 1 kg ಬರಗುತ್ತ ಅಂತಾರೆ, ಸಾವಕ್ಕಿತ ಅಂತಾರೆ, ನವಣಕ್ಕಿ ತಗೊಂಡೋಗ್ತಾರೆ. ತಗೊಂಡೋಗಿದ್ದನ್ನ ಮರುಬಳಕೆ ಮನೆಯಲ್ಲಿ ಯಾವ ರೀತಿ ನಾವು ಅದನ್ನ ರುಚಿ ರುಚಿಯಾಗಿ ಈಗ ಆಧುನಿಕ ತಕ್ಕಂತೆ ಮಾಡಿ ಮಕ್ಕಳಿಗೆ ಇರ್ಬೋದು ಅಥವಾ ಮನೆ ವಯಸ್ಸಾಗಿರೋರಿರ್ಬೋದು ಅಥವಾ ನಾವಿರ್ಬೋದು ಸ್ವಂತ, ಅದನ್ನ ಯಾವ ರೀತಿ ಅದನ್ನ ಪಡಿಬೇಕು ಅನ್ನೋಂಥದ್ದು ಈಗ ನಮ್ಗೆ ಮಾಹಿತಿ ಬೇಕಾಗಿದೆ. ಯಾಕೆಂದ್ರೆ ಎಲ್ಲರೂ ಸಿರಿಧಾನ್ಯದ ಬಗ್ಗೆ ಮಾತಾಡ್ತಾರೆ, ಏನ್ ಮಾಡ್ಬೇಕು ಅನ್ನೋಂಥದ್ ಮಾಹಿತಿ ಎಲ್ಲ ಕೊರತೆ ಇದೆ ಅನ್ಸುತ್ತೆ ಸರ್. ಅದಕ್ಕೆ ಒಂದ್ 2 ಐಟಮ್ ಅನ್ನ ನಾನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಹೇಳಿ. ಈಗ ನೀವು ಸಾವೆನ ಏನೆಲ್ಲ ರೀತಿಯಿಂದ ಬಳಸಬಹುದು ಮತ್ತೆ ಈಗ ಸಾವೆ ಯಾವ ರೀತಿ ಇರುತ್ತೆ ಅದನ್ನ ನಾವು ಏನೆಲ್ಲ ಮಾಡ್ಬೇಕು ಅನ್ನೋದು? ಖಂಡಿತ ಸರ್. ಈಗ ನಾವ್ ಯಾಕಂದ್ರೆ ಯಾವ್ದೇ ಒಂದು ವಸ್ತುವನ್ನ ತರಬೇಕು ಅಂದ್ರೆ ಕೂಡ ಅದರ ಪೂರ್ಣ ಮಾಹಿತಿ ನಮ್ಗೆ ಬೇಕಾಗುತ್ತೆ, ಇಲ್ಲಾಂದ್ರೆ ಮಾರ್ಕೆಟ್ ಏನ್ ಕೊಡುತ್ತೋ ಅದನ್ನೇ ನಾವು ಸ್ವೀಕಾರ ಮಾಡ್ಕೋಬೇಕಾಗುತ್ತೆ. ಈಗ ನಮ್ಮಲ್ಲಿ ನಾವು ಹೊಸದುರ್ಗದಲ್ಲಿ ಮೇಯ್ನ್ ಬೆಳೆ ಅಂದ್ರೆ ನಮ್ದು ಸಿರಿಧಾನ್ಯದ ಬೆಳೆ, ಅದರಲ್ಲಿ ನಾವು ಸಾವೆ ಪ್ರಮಾಣ ಜಾಸ್ತಿ ಬೆಳಿತೀವಿ ಸರ್. ಈ ಸಾವೆಯನ್ನ ನಾವೇನ್ ಮಾಡ್ತೀವಿ, ಸುಗ್ಗಿ ಮಾಡ್ದಂಗ ಮಾಮೂಲ್ ಮಾಡ್ತೀವಿ, ಸಾವೆಯನ್ನೇ ತಾಂಡೋಗಿ ನಾವು ಮಾರ್ಕೆಟ್ ಮಾಡ್ತೀವಿ. ಮಾರ್ಕೆಟ್ ಅಲ್ಲಿ ಅವರು ತಮ್ಗೆ ಹೆಂಗ್ ಬೇಕೋ ಅದನ್ನ ಲಾಭ ಮಾಡ್ತಾರೆ. ಈಗ ನಾವು ಶುದ್ಧವಾದ ಅಕ್ಕಿ ಬೇಕು ನಮ್ಗೆ, 100% ನಮ್ಗೆ ಶುದ್ಧವಾದ ಅಕ್ಕಿ ಬೇಕು ಅಂತ ನಾವು ಹೊಂದ್ಕೊಳ್ಳೋದಾದ್ರೆ ಸಾವೆಯನ್ನ ಕೊಂಡ್ಕೊಂಡು ಅಕ್ಕಿ ಮಾಡ್ಕೊಳ್ಳೋ ಅಂತದ್ದು ತುಂಬಾ ಒಳ್ಳೇದು ಅಂತ ನನ್ನ ಸಲಹೆ. ಇದು ಎಲ್ರಿಗೂ ಆಗದೆ ಇರ್ಬೋದು, ನನ್ನ ಸಲಹೆ. ಸಾವೇನ್ ತಂದು ನಾವೇನ್ ಮಾಡ್ತೀವಿ, ಕುಸಿವಿ ಅಕ್ಕಿ ಮಾಡಿ ಈಗ ಅದನ್ನ ಮಾರಾಟ ಮಾಡ್ತಾ ಇದೀವಿ. ಮಾರ್ಕೆಟ್ ಅಲ್ಲಿ ಇದು ಸಿಗಲ್ಲ ಅಂದ್ರೆ ಸಾವೇನ ಅದೇ ಸಿಪ್ಪೆಯನ್ನು ತೆಗೆಯೋದು ಮಾರಾಟವನ್ನ ಮಾಡ್ತಾ ಇದ್ದಾರೆ. ಆ ಅಕ್ಕಿ ತಗೊಂಡ್ರು ಪರವಾಗಿಲ್ಲ, ಇದ ಅಕ್ಕಿ ಆದ ನಂತರ ಇದರಲ್ಲಿ ಏನ್ ಮಾಡ್ಬೇಕು ಅನ್ನೋದು ನಮ್ಮ ಮುಂದಿರುವಂತ ಪ್ರಶ್ನೆ. ಈಗ ನಾನು ಸಾವಕ್ಕಿಯಲ್ಲಿ ತುಂಬಾ ರುಚಿಕರವಾಗಿ ಮಾಡುವಂತ ಒಂದು ಚಿತ್ರಾನ್ನದ ಬಗ್ಗೆ ನಿಮ್ಮ ಹತ್ರ ಸರ್ ಮಾತಾಡಕ್ ಇಷ್ಟಪಡ್ತೀನಿ. ಹೇಳಿ. ಈಗ ಚಿತ್ರಾನ್ನ ಮಾಡ್ಬೇಕಂದ್ರೆ ಈಗ ಮಾಮೂಲಿ ಚಿತ್ರಾನ್ನ ಮಾಡೋದಕ್ಕಷ್ಟೇ ಏನ್ ಸಾಮಾನು ತಗೊಂತೀವಿ ಅಷ್ಟೇ ಸಾಕು, ಅಥವಾ ಈ ಸಾವೆಯಿಂದ ಚಿತ್ರಾನ್ನ ಮಾಡೋದಕ್ಕಿನ್ನ ಬೇರೆ ಏನಾದ್ರೂ ಐಟಮ್ಗಳು ಬೇಕಾಗುತ್ತಾ? ಎಲ್ರಿಗೂ ಕೈ ತೂಟ ಅಂತ ಒಂದು ಅಡಿಗೆ ಮನೆ ಸಾಮಾನದಲ್ಲೇ ಮಾಡುವಂತಹ ದೇ ಸಿರಿಧಾನ್ಯದ ಅಡಿಗೆ. ಇದಕ್ಕೇನೊಂದು ಸಪರೇಟ್ ಆಗಿ ನಾವು ತರಬೇಕಾ ಅಥವಾ ಇದನ್ನೇನಾದ್ರೂ ಹಂಗ್ ಮಾಡ್ಬೇಕಾ ಅನ್ನಂತದ್ದು ಕೆಲವರಲ್ಲಿ ನಮ್ಮಲ್ಲಿ ಪ್ರಶ್ನೆ ಇರಬಹುದು. ಅದಿಲ್ಲ, ನಮ್ ಸಹಜವಾಗಿ ನನ್ನ ಅಡಿಗೆ ಮನೆಯಲ್ಲಿ ಏನಿದೆ ಅದನ್ನೇ ಬಳಸ್ಕೊಂಡು ನಾವು ಇದು ರುಚಿಕರವಾಗಿ ನಾವು ಅವ್ರಿಗೆ ಕೊಡೋಂಥದ್ದು. ಯಾಕೆಂದ್ರೆ ಇವತ್ತು ಅಡಿಗೆ ಮನೆನೇ ಒಂದು ಔಷಧಾಲಯ. ನಮ್ಮನೆ ಅಡಿಗೆ ಮನೆ, ನನ್ನ ಅಡಿಗೆ ಮನೆ ಎಷ್ಟು ಔಷಧಾಲಯ ಆಗಿರುತ್ತೋ ಅಷ್ಟು ನಮ್ಮನೆಯವರ ಆರೋಗ್ಯ ಖಂಡಿತ ಚೆನ್ನಾಗಿರುತ್ತೆ. ಇದರಲ್ಲಿ ಈಗ ಚಿತ್ರಾನ್ನ ಮಾಡೋದು ಹೇಗೆ ಅಂತ ಅಂತದನ್ನ ನಾನು ಹೇಳ್ತಾ ಹೋಗ್ತೀನಿ. ನನ್ನೆಲ್ಲ ಗೆಳತಿಯರೇ, ಇವತ್ತು ನಾವು ಸಾವಕ್ಕಿ ಚಿತ್ರಾನ್ನವನ್ನ ಮಾಡೋದನ್ನ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಹತ್ರ ಪೆನ್ ಇದ್ರೆ ದಯಮಾಡಿ ನೀವು ಕೇಳ್ತಾ ಇದ್ರೆ ನೋಟ್ ಮಾಡ್ಕೊಳ್ಳಿ, ಯಾಕೆಂದ್ರೆ ಮತ್ತೆ ನಿಮ್ಗೆ ಕನ್ಫ್ಯೂಷನ್ ಇರ್ಬೋದು. ಈಗ ಅದ್ ಮಾಡುವಂತ ವಿಧಾನ ಯಾವ ರೀತಿ ಅಂತ ನಾನು ಹೇಳೋದಾದ್ರೆ, ಫಸ್ಟ್ ನಮ್ಮ ಹತ್ರ ಸಾವಕ್ಕಿ ಇರಬೇಕು. ಸಾವಕ್ಕಿ ಯಾವ ರೀತಿ ಪ್ರಮಾಣದಲ್ಲಿ ತಗಂತೀವ, ನಾನಿಲ್ಲಿ ಒಂದು 2 ಕೆಜಿಗೆ ಮೆಜರ್ಮೆಂಟ್ ಅನ್ನ ನಿಮ್ಮೊಟ್ಟಿಗೆ ಹಂಚ್ಕೊಂತ ಇದ್ದೀನಿ. ಅದು ಆಯಾ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಯಾವ ರೀತಿ ಮಾಡ್ತೀರಾ ಆ ಮೆಜರ್ಮೆಂಟ್ ಅಲ್ಲಿ ನೀವು ಮಾಡ್ತಾ ಹೋಗ್ಬೋದು. ಒಂದು 2 ಕೆಜಿ ಸಾವಕ್ಕಿ ನಮ್ಮ ಹತ್ರ ಇದೆ, ನಾನು ಚಿತ್ರಾನ್ನ ಮಾಡ್ಬೇಕು ಅಂತ ನನ್ಗನ್ಸಿದ್ರೆ ಫಸ್ಟ್ ಒಂದು 2-3 ಸರಿ ನಾವು ಅಕ್ಕಿನ ಕ್ಲೀನಾಗೆ ತೊಳಿಬೇಕಾಗುತ್ತೆ. ನೆನೆಸುವಂತ ಅವಶ್ಯಕತೆ ಇಲ್ಲ, ಹಂಗೆ ಡೈರೆಕ್ಟ್ ನಾವು ಬಿಳಿ ಅಕ್ಕಿಯನ್ನ ಅನ್ನವನ್ನ ಯಾವ ರೀತಿ ಮಾಡ್ತೀವಿ, ನೀವು ಕುಕ್ಕರ್ ಅಲ್ಲಿ ಆದ್ರೂ ಮಾಡ್ಬೋದು. ಯಾವ ಮೆಜರ್ಮೆಂಟ್ ಅಂದ್ರೆ ನಾವು ಉಪ್ಪು ಹಾಕಿ ಮಧ್ಯದ ಬರಳಿ ನೀರ್ ಇಟ್ಟು ಬಿಡ್ತೀವಿ. ಅದೇ ತರ ಇದನ್ನು ಕೂಡ ಮಾಡ್ಬೇಕಂದ್ರೆ ಜಾಸ್ತಿ ಸ್ವಲ್ಪ ನೀರ್ ಇಡಬಾರ್ದು, ಕಡಿಮೆನೆ ಅಂದ್ರೆ ಅಷ್ಟು ಬಿಳಿ ಅಕ್ಕಿವಷ್ಟು ನೀರನ್ನ ಇದು ಹೀರ್ಕೊಳ ಶಕ್ತಿ ಇದಕ್ಕಿಲ್ಲ. ಅನ್ನ ತಯಾರ್ ಮಾಡ್ಕೊಂಡ್ವಿ ಅಂದ್ರೆ ಅದನ್ನ ಒಂದು ಬಾಂಡ್ಲಿಗೋ ಅಥವಾ ಒಂದು ದೊಡ್ಡ ತಟ್ಟೆಗೋ ಅದನ್ನ ಆರ್ಲಿಕ್ಕೆ ತೆಗಿಬೇಕು. ಇನ್ನು ಬೇಕಾದ ಸಾಮಗ್ರಿ ಏನು ಅಂದ್ರೆ, ನಮ್ಗೆ ಸಾವಕ್ಕಿ ತಗೊಂಡ್ ಅನ್ನ ಮಾಡಿದ್ವಿ ಅಂದ್ರೆ ನಾವ್ ಏನು ಮಾಮೂಲಿ ಚಿತ್ರಾನ್ನಕ್ಕೆ ಬಿಳಿ ಅನ್ನಕ್ಕೆ ನಾವು ಗೊಜ್ಜು ಮಾಡ್ತೀವೋ ಅದೇ ತರ ಗೊಜ್ಜು ಮಾಡಿ ಅದ್ ಸ್ವಲ್ಪ ಅನ್ನ ಒಂಚೂರು ಆರಿದ್ಮೇಲೆ ಅದಕ್ಕೆ ಮಿಕ್ಸ್ ಮಾಡ್ಬೋದು ಸರ್. ಇದಕ್ಕೇನು ಸಪರೇಟ್ ಆಗಿ ಎಂತದ್ದು ಇಲ್ಲ. ಅದೇ ತರ ಪುಳಿಯೋಗರೆ ಪೌಡರ್ ಇತ್ತು ನಮ್ಮನೇಲಿ, ಚಿತ್ರಾನ್ನ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ, ಇಲ್ಲ ಮಗು ಸ್ವಲ್ಪ ಪುಳಿಯೋಗರೆ ಕೊಟ್ರೆ ಅದು ತಾಯಿಗೆ ಗೊತ್ತಾಗುತ್ತೆ ಏನ್ ಕೊಟ್ರೆ ಅದು ಸ್ವೀಕಾರ ಮಾಡುತ್ತೆ ಅಂತ. ಪುಳಿಯೋಗರೆ ಗೊಜ್ಜಿದ್ರೆ ಸರ್ ಅದ್ ಪುಳಿಯೋಗರೆ ಗೊಜ್ಜನು ಕೂಡ ಅದೇ ಅನ್ನದಲ್ಲಿ ಕಲಸಿ ನಾವು ಮಗುವಿಗೆ ಕೊಡ್ಬೋದು. ಆತರ ಚಿತ್ರಾನ್ನ ಕೂಡ ಮಾಮೂಲಿ ಇದ್ರಲ್ಲೇ ಮಾಡ್ಬೇಕು. ಗೊಜ್ಜು ಮಾಡ್ತೀವಲ್ಲ, ಬೇಕಂದ್ರೆ ನಂಗೆ ಗೊಜ್ಜಿನ ವಿವರನು ಹೇಳ್ರಿ ಅಂದ್ರೆ ಬೇಕಾದ್ರೆ ನಾನು ಮಾತಾಡ್ಲಿಕ್ಕೆ ಇಷ್ಟ. ಸಾಮಾನ್ಯವಾಗಿ ಚಿತ್ರಾನ್ನ ಅಂದ್ರೆ ಎಲ್ಲರಿಗೂ ಗೊತ್ತಿರ, ಹಾಗಾಗಿ ನಾವು ಬೇರೆ ಅನ್ನಕ್ಕೆ ಯಾವ ರೀತಿ ಮಾಡ್ತೇವೆ ಇದೇ ರೀತಿ ಈ ಸಾವೆ ಅಕ್ಕಿಗೂ ಮಾಡಿದ್ರೆ ಚಿತ್ರಾನ್ನ ಚೆನ್ನಾಗುತ್ತೆ ಅಂತ ಹೇಳಿ. ತುಂಬಾ ಪೌಷ್ಟಿಕಾಂಶ ಇದೆ, ಇದಕ್ಕೆ ಯಾವುದೇ ಕೆಮಿಕಲ್ ಹೊಡೆಯಲ್ಲ ನಾವು ಈ ಅಕ್ಕಿಗೆ. ಹಂಗಿದ್ರಿಂದ ಇದು ನಮ್ಗೆ ತುಂಬಾ ಒಳ್ಳೇದು. ಅಟ್ ಲೀಸ್ಟ್ ನಾವು ವಾರದಲ್ಲಿ ಕನಿಷ್ಠ 2 ದಿವಸನಾದ್ರೂ ನಾವು ಸಿರಿಧಾನ್ಯ ಊಟ ನಮ್ಮ ಅಡಿಗೆ ಮನೇಲಿ ಇರ್ಲೇಬೇಕು. ಹಂಗಿದ್ರೆ ನಾವು ಆರೋಗ್ಯ ನಮ್ ಕೈಲಿ ಇರುತ್ತೆ ಅಂತ ನಂದಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಾವೆಯಿಂದ ಮತ್ತೇನ್ ಮಾಡ್ಬೋದಂತೀರಾ? ಸಾವಕ್ಕಿಯಿಂದ ಸರ್ ನಾವು ಬಿಳಿ ಅಕ್ಕಿಯನ್ನ ಎಲ್ಲಿ ಬಳಸ್ತೀವೋ ಅಲ್ಲೆಲ್ಲ ಬೆಳೆ ಬಿಸಿಬೇಳೆ ಬಾತ್ ಕೂಡ ನಾವು ಮಾಡ್ತೀವಿ. ಬಿಸಿಬೇಳೆ ಬಾತ್ ಮಾಡೋ ಒಂದು ವಿಧಾನ ಹೇಳ್ತೀರ? ಹೌದು ಸರ್, ಈಗ ಬಿಸಿಬೇಳೆ ಬಾತ್ ಅಷ್ಟೇನೆ. ಬಿಸಿಬೇಳೆ ಬಾತ್ ಮಾಡ್ಬೇಕಾದ್ರು ನಾವೇನು ಯಾವ ಮೆಜರ್ಮೆಂಟ್ ಅಲ್ಲಿ ಅಕ್ಕಿ ತಗಂತೀವೋ ಅದೇ ಮೆಜರ್ಮೆಂಟ್ ಅಲ್ಲಿ ನಾವು ತೊಗರಿಬೇಳೆ ತಗಂತೀವಿ ಸರ್. ತೊಗರಿಬೇಳೆ ಮತ್ತೆ ಆ ಅಕ್ಕಿಯನ್ನ ನೀಟಾಗಿ ತೊಳೆದು ನಾವು ವಿಷಲ್ ಹೊಡಸ್ಕೊಂತೀವಿ, ಒಂದ್ 2-3 ವಿಷಲ್. ಅದು ತುಂಬಾ ಸ್ಮೂತ್ ಆಗೋ ತನಕ ಅದನ್ನ ಬೇಯಿಸಬೇಕಾಗತ್ತೆ. ಸಾವಕ್ಕಿ ಸ್ವಲ್ಪ ಸ್ಮೂತು, ಬರಗು ಸ್ವಲ್ಪ ಹೊರಟು. ಅದಾದ್ರೆ ನಾವು ಬರಗು ಅಲ್ಲಿ ಮಾಡ್ಬೇಕೇನಾದ್ರು ಅಂತ ನಾನು ಅಂದ್ಕೊಂಡ್ರೆ ಬರಗು ಇನ್ನೂ ಒಂದ್ 2-3 ವಿಷಲ್ ನಾವು ಜಾಸ್ತಿ ಹೊಡಿಸ್ಬೇಕಾಗತ್ತೆ. ಸಾವಕ್ಕಿ ಸ್ವಲ್ಪ ಸ್ಮೂತು. ಸಾವಕ್ಕಿ ಬಿಸಿಬೇಳೆ ಬಾತು ತುಂಬಾ ಟೇಸ್ಟ್ ಇರುತ್ತೆ. ಏನು ತರಕಾರಿ ಮತ್ತೆ ಸಾವಕ್ಕಿ ಮತ್ತೆ ತೊಗರಿ ಬೇಳೆಯನ್ನ ಒಮ್ಮೆಗೆ ವಿಷಲ್ ಹಾಕ್ಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದನ್ನ ಪಕ್ಕಕ್ಕಿಟ್ಟು ನಾವೇ ಬಿಸಿಬೇಳೆ ಬಾತಿಗೆ ಏನೆಲ್ಲ ಪ್ರೊಸೀಜರ್ ಬಳಸ್ತೀವಿ ಅದೇ ರೀತಿ ಅದನ್ನ ಪೌಡರ್ದು ಹಾಕಿ ಆಮೇಲೆ ತರಕಾರಿ ಇವೆರಡನ್ನು ಒಗ್ಗರಣೆ ಮಾಡಿ ಬೇಯಿಸಿಟ್ಕೊಂಡ್ರೆ ಏನ್ ತರಕಾರಿ ಮತ್ತೆ ಬೇಳೆದಿದೆ ಅಲ್ಲ ಅದು ಮತ್ತೆ ಈ ಗೊಜ್ಜು ಏನ್ ಪುಳಿಯೋಗರೆಗೆ ನಾವು ಏನ್ ಅದ ಮಾಡ್ತೀವಿ ಪೌಡರ್ ಇರ್ಬೋದು ಮತ್ತೆ ಹುಣ್ಸೆ ಹುಳಿ ಮಾಡ್ತೀವಿ ಮತ್ತೆ ಅದಕ್ಕೆ ಒಗ್ಗರಣೆ ಮಾಡ್ತೀವಿ ಅದೇ ತರ ಮಾಡಿ ನಾವು ಅದನ್ನ ಬಿಳಿ ಅಕ್ಕಿ ಬದ್ಲಿಗೆ ನಾವು ಮಾತ್ರ ಇಲ್ಲಿ ನಮ್ಮ ಸಾವಕ್ಕಿಯನ್ನ ಬಳಸ್ಬೋದು. ಅದು ಊಟ ಮಾಡೋದ್ರಿಂದ ನಾವ್ ಹೇಳಿರ ಅಷ್ಟೇ ಗೊತ್ತಾಗುತ್ತೆ ಸರ್, ಇದು ಸಾವಕ್ಕಿ ಬಿಸಿಬೇಳೆ ಬಾತು ಅಂತ. ಇಲ್ಲ ಅಂದ್ರೆ ಅದು ಗೊತ್ತೇ ಆಗಲ್ಲ. ರುಚಿ ಹೇಗಿರುತ್ತೆ ಅಂದ್ರೆ ಮಾಮೂಲಿ ನಾವು ಬೇರೆ ಅಕ್ಕಿ ಇಂದ ಮಾಡಿದಂತ ಟೇಸ್ಟ್ ಏನು ಬಹಳ ಚೆನ್ನಾಗಿರುತ್ತೆ ಅಂತೆಲ್ಲ ಇದು ಮಾಡ್ತಾರಲ್ಲ, ಅದ್ರಷ್ಟೇ ಟೇಸ್ಟ್ ಇದು ಬರುತ್ತೆ? ಟೇಸ್ಟ್ ಇರುತ್ತೆ ಸರ್ ಇದುವೆ. ಒಮ್ಮೆಗೆ ಊಟ ಮಾಡ್ಬೇಕಾರ ಹಂಗನ್ಸುತ್ತೆ, ಅಥವಾ ಊಟ ಮಾಡೋ ಸ್ವಲ್ಪ ನಮ್ಗೆ ತಿನ್ಬೇಕು ಅಂತ ಆಸೆ ಇದೆ, ಆದ್ರೆ ಯಾಕೋ ನಮ್ಗೆ ಇದು ಮನೆಗೆ ಇದಾಗುತ್ತೆ ಅಂದ್ರೆ, ನಾವು ಫಸ್ಟ್ ಸ್ಟಾರ್ಟಿಂಗು ಬೇಕಾದ್ರೆ ಬಿಳಿ ಅಕ್ಕಿ ಒಂದ್ ಲೋಟ ಹಾಕಿ, ಬೇಕಾದ್ರೆ ಈ ಸಾವಕ್ಕಿ ಒಂದ್ ಲೋಟ ಹಾಕಿ ಬಿಸಿಬೇಳೆ ಬಾತ್ ಮಾಡ್ಬೋದು. ಅದು ಸ್ವಲ್ಪ ಕಾಲ ಕ್ರಮೇಣ ಬಿಳಿ ಅಕ್ಕಿನ ಕಡಿಮೆ ಮಾಡಿ ಆಮೇಲೆ 100% ನಾವು ಸಿರಿಧಾನ್ಯಕ್ಕೆ ಆಗ್ಬೋದು. ಯಾಕೆಂದ್ರೆ ಸ್ವಲ್ಪ ಡೋಸ್ ಇದನ್ನೇ ಮಾಡ್ಕೊಂತ ಹೋದ್ರೆ ಅದು ಒಳ್ಳೇದು ಅಂತ ನನ್ಗಾದ್ರೂ ಅನ್ಸುತ್ತೆ. ಈ ಬರಗು ಈ ರೀತಿ ಬಳಸಬಹುದು ನಾವು ಬೇರೆ ಬೇರೆ ಒಂದು ಆಹಾರ ತಯಾರು ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಯಾವ ರೀತಿ ಅದನ್ನ ಮಾಡ್ಬೇಕಾಗುತ್ತೆ ಸರ್? ಬರಗಲ್ಲಿ ತುಂಬಾ ಐಟಮ್ಸ್ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇದೆ. ಮೊದಲನೇದಾಗಿ ನಾವು ಬರಗು ದೋಸೆ ಮಾಡೋದನ್ನ ನಾನು ಹೇಳ್ತೀನಿ ಸರ್. ಕೆಲವರಿಗೆ ಮಾರ್ಕೆಟಿಗೆ ಹೋದಾಗ ಅಂಗಡಿಯವರು ಏನ್ ಬರಗು ಕೊಡ್ತಾರೋ ಅದನ್ನೇ ನಾವು ಒಪ್ಕೋಬೇಕು. ಹೌದು ಸರ್, ಬರಗು ಅಂದ್ರೆ ಅದ್ರ ಹೆಸರೇ ಬಂಗಾರ ಅಂತ. ಅಂದ್ರೆ ಅದಕ್ ಬಣ್ಣನೇ ಬಂಗಾರದ ಬಣ್ಣ ಇರುತ್ತೆ. ಅದು ಬಂಗಾರ, ಅದು ಬಂಗಾರ ಹೋಗಿ ಈಗ ಬರಗಾಗಿದೆ ಅಷ್ಟೇ. ಬಂಗಾರಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಕ್ಕಿಗೂ ಕೂಡ ಅಷ್ಟೇ ವ್ಯಾಲ್ಯೂ ಇದೆ. ಅದು ಸ್ವಲ್ಪ ದಪ್ಪ ಬರುತ್ತೆ ಕಾಳು, ಸಿರಿಧಾನ್ಯದಲ್ಲೇ ಸ್ವಲ್ಪ ದಪ್ಪ ಇದೆ. ಬರಗುನ್ನ ನಾವು ಖರೀದಿ ಮಾಡಿ ಮನೆಗೆ ತಂದ್ಮೇಲೆ ಈಗ ಒಂದ್ ಲೋಟ ನಾವು ಮೆಜರ್ಮೆಂಟ್ ಅಲ್ಲಿ ಅಕ್ಕಿ ತಗೊಂಡು ಅದರ ಅರ್ಧ ಭಾಗದಷ್ಟು ಉದ್ದಿನ ಬೇಳೆಯನ್ನ ನೆನೆ ಇಡ್ಬೇಕು ಸರ್. ಏನ್ ನಾವು ಬಿಳಿ ಅಕ್ಕಿಗೆ ಅದ್ರ ಹಿಂದಿನ ದಿವಸನೇ ನಾವು ನೆನೆ ಇಡ್ತೀವಲ್ಲ, ಆತರ ನೆನೆ ಇಡ್ಬೇಕು. ಹಾಕ್ಬೇಕಾರೆ ಆ ಬರಗು ಒಂದ್ ಅಕ್ಕಿಯಲ್ಲಿ ಅರ್ಧ ಉದ್ದಿನ ಬೇಳೆ, ಒಂದ್ ಕಾಲ್ ಭಾಗ ಮೆಂತ್ಯ, ಆಮೇಲೆ ಒಂದ್ ಇಡೀವಷ್ಟು ತೊಗರಿ ಬೇಳೆ. ಇದನ್ನ ಹಾಕಿ ನೆನೆಸಿಟ್ಟು 24 ಗಂಟೆ ನೆನೆಸಿಟ್ಟು ನಂತರ ಅದನ್ನ ಮಿಕ್ಸಿ ಮಾಡಿ ಅದಕ್ಕೆ ಸೋಡಾ ಪುಡಿ ಉಪ್ಪು ಹಾಕಿ ಅದ್ರ ರಾತ್ರಿ ಹಿಂದಿನ ದಿವಸನೇ ನಾವು ಹಿಟ್ಟನ್ನು ಮಾಡಿ ತಯಾರ್ ಮಾಡಿ ಬೆಳಿಗ್ಗೆ ಟಿಫನ್ಗೆ ರೆಡಿ ಮಾಡಿ ಇಡ್ತೀವೋ ಅದೇ ತರ ಮಾಡಿದ್ರೆ ನಮ್ ಬರಗು ಅಕ್ಕಿಯಲ್ಲಿ 100% ಅವರು ದೋಸೆ ಊಟ ಮಾಡಿದ್ರೆ ಸರ್ ನಾವು ಬಿಳಿ ಅಕ್ಕಿ ಖಂಡಿತ ಮನೆಗೆ ಯಾರು ತರಲ್ಲ. ಅಷ್ಟು ತುಂಬಾ ಟೇಸ್ಟಿ ಆಗಿರುತ್ತೆ, ಕಲರ್ ತುಂಬಾ, ಯಾಕೆಂದ್ರೆ ಕಲ್ಲರೇ ಬಂಗಾರದ್ದು, ದೋಸೆನು ಬಂಗಾರದ ಕಲ್ಲರ್ ಆಗುತ್ತೆ, ತುಂಬಾ ರುಚಿಯಾಗಿರುತ್ತೆ. ಅದು ಕೂಡ ಯಾರಿಗೂ ಗೊತ್ತಾಗಲ್ಲ ಸರ್ ಇದು ಬರಗು ಅಕ್ಕಿ ಅಂತದ್ದು ಅಂತೇಳಿ ಅಂತ. ಮತ್ತೆ ಬರಗಲ್ಲಿ ಮೈಸೂರು ಪಾಕ ಕೂಡ ನಾವು ಮಾಡಿದೀವಿ, ಯಾಕಂದ್ರೆ ಸಾಕಷ್ಟು ಕಾರ್ಯಕ್ರಮದಲ್ಲಿ ಮಾಡ್ತಾ ಇದೀವಿ ಸರ್. ಇನ್ನು ಮೆಣಸಿನಕಾಯಿ ಬಜ್ಜಿ ಟೈಪ್ ಮಾಡಬಹುದು ಅಂತ ಹೇಳಿದ್ರೆ ಅದನ್ನ ಯಾವ ರೀತಿ ಮಾಡ್ಬೇಕಾಗುತ್ತೆ ಸರ್? ನಾವು ಕಡಲೆ ಹಿಟ್ಟು ಏನ್ ಬಳಸ್ತೀವಲ್ಲ ಆ ಜಾಗದಲ್ಲಿ ಬರಗು ಹಿಟ್ಟನ್ನ ಬಳಸ್ತೀವಿ. ಕಡಲೆ ಹಿಟ್ಟು ಬೋಂಡಕ್ಕೆ ನಾವು ಸರಿ ಸುಮಾರಾಗಿ ಕಡಲೆ ಹಿಟ್ಟು ಬಳಸ್ತಾ ಇದೀವಲ್ಲ, ನಮ್ ಬರಗು ಹಿಟ್ಟನ್ನೇ ನಾವು ಬಳಸಿ ನಾವು ರುಚಿಯಾಗಿರೋಂತ ಒಂದು ಬೋಂಡವನ್ನ ನಾವು ತಯಾರು ಮಾಡ್ಬೇಕು. ಸಿರಿಧಾನ್ಯದ ಅಕ್ಕಿಯಲ್ಲಿ ತುಂಬಾ ಐಟಮ್ಸ್ ಮಾಡುವಂತ ಒಂದು ಶಕ್ತಿ ಇರೋಂಥದ್ದು ಅಥವಾ ಅವಕಾಶ ಇರೋಂಥದ್ದು ಬರಗು ಅಕ್ಕಿಯಲ್ಲಿ. ಈಗ ನೀವ್ ಹೇಳಿದ್ರಿ ಸಾವೆಯಿಂದ ಚಿತ್ರಾನ್ನ ಮಾಡಬಹುದು, ಬಿಸಿಬೇಳೆ ಬಾತ್ ಮಾಡಬಹುದು, ಬರಗಿಂದ ದೋಸೆ ಮಾಡಬಹುದು, ಮೆಣಸಿನಕಾಯಿ ಬಜ್ಜಿ ಮಾಡಬಹುದು ಅಂತ. ನಾವು ಕೆಲವೊಂದು ಈಗ ಪಲಾವ್ ಗಿಲಾವ್ ಮಾಡ್ತಿರ್ತೇವಲ್ಲ ಅದಕ್ಕೆ ಸೈಡ್ಸ್ ಅಂತ ಕೆಲವು ಮಾಡ್ಕೊಂಡಿರ್ತೇವೆ. ಈ ಒಂದು ಐಟಮ್ ತಾವ್ ಏನ್ ಹೇಳಿದ್ರಲ್ಲ ಇದಕ್ಕೆ ಏನಾದ್ರೂ ಸೈಡ್ಸ್ ಏನಾದ್ರು ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ? ಅದು ಖಂಡಿತ ಸರ್. ಇದನ್ನ ನಮ್ಮಲ್ಲಿ ಏನಾಗುತ್ತೆ, ಸಿರಿಧಾನ್ಯ ಊಟ ಮಾಡಿದ್ರೆ ಸ್ವಲ್ಪ ಹೀಟ್ ಆಗುತ್ತೆ ಅಥವಾ ಮೋಷನ್ ಪ್ರಾಬ್ಲಮ್ ಆಗುತ್ತೆ ಅಂತ ಕೆಲವರು ನಮ್ಮೊಟ್ಟಿಗೆ ಹಂಚಿಕೆ ಅಂತಾರೆ ಸರ್. ಅದು ಯಾಕೆ ಹಿಂಗಾಗುತ್ತೆ ಅಂದ್ರೆ ಸ್ವಲ್ಪ ವಸ್ತಾಗ ತಗೊಳ್ತಾ ಇರ್ತಾರೆ, ಆಮೇಲೆ ನೀರು ಈಗ ಒಂದೊಮ್ಮೆ ಆಫೀಸಿಗೆ ನಾವು ಕೂಡ ನೋಡಿ ಸರ್, ಈಗ ಬೆಳಿಗ್ಗೆ ಆಫೀಸಿಗೆ ಬಂದ್ರೆ ಅಥವಾ ಟ್ರಾವೆಲ್ ಮಾಡಿದ್ರೆ ನೀರೇ ಕುಡಿಯಲ್ಲ, ಯಾಕೆಂದ್ರೆ ಅಲ್ಲಿ ಮತ್ತೇನೇನೋ ಪ್ರಾಬ್ಲಮ್ ಆಗ್ತವೆ ಅಂತ. ಅಂತ ಸಂದರ್ಭನೂ ಇದ್ದು ಅವ್ರು ಸಿರಿಧಾನ್ಯ ಊಟ ಮಾಡಿ ನೀರನ್ನ ಸರಿಯಾದ ಪ್ರಮಾಣದಲ್ಲಿ ತಗೊಂಡೇ ಇದ್ದಾಗ ಮಾತ್ರ ಈ ಪ್ರಾಬ್ಲಮ್ ಬರುತ್ತೆ ಹೊರತು ಅಕ್ಕಿಯಿಂದ ಬರ್ಲಿಕ್ಕೆ ಖಂಡಿತ ಸಾಧ್ಯ. ಅದಕ್ಕೆ ನಾವು ಇದಕ್ಕೊಂದು ಸ್ವಲ್ಪ ಸಪೋರ್ಟಿವ್ ಆಗಿ ಏನನ್ನ ಈಗ ಮಾಡ್ತೀವಿ ಅಂದ್ರೆ ಈಗ ಮೂಲಂಗಿ, ಯಾಕೆಂದ್ರೆ ಇದು ನಿವಾರಣೆ ಮಾಡುತ್ತೆ ಮೂಲಂಗಿ ಮತ್ತೆ ಸೌತೆಕಾಯಿ. ಈಗ ಮೂಲಂಗಿಯನ್ನ ಯಾವುದೇ ನಾವು ಸಿರಿಧಾನ್ಯದ ಐಟಮ್ಸ್ ಅನ್ನ ನಮ್ಮನೆಯಲ್ಲಿ ನಾವು ತಯಾರು ಮಾಡ್ಬೇಕಾದ್ರೆ ಈ ಮೂಲಂಗಿ ಮೊಸರುಗಾಯಿಯನ್ನ ಕಂಪಲ್ಸರಿ ಮಾಡಿದ್ರೆ ನಾವು ಇದರಿಂದ ನಾವು ಸಮಸ್ಯೆಯಿಂದ ಮುಕ್ತಿ ಆಗ್ಬೋದು. ಯಾಕೆಂದ್ರೆ ಇಲ್ಲಿ ಹಸಿ ಮೂಲಂಗಿ ನಾವು ತಗೊಳೋದ್ರಿಂದ ಪಚನ ಕ್ರಿಯೆ ಚೆನ್ನಾಗಾಗುತ್ತೆ, ಮೋಷನ್ ಪ್ರಾಬ್ಲಮ್ ಕೂಡ ನಮ್ಗೆ ನಿವಾರಣೆ ಆಗುತ್ತೆ. ಈಗ ಅವ್ರ ಮನೆಯಲ್ಲಿ ಎಷ್ಟು ಜನ ಇದಾರೆ ಅದ್ರ ಮೇಲೆ ಅವ್ರಿಗೆ ಎಷ್ಟು ಬೇಕೋ ಆ ಪ್ರಮಾಣದಲ್ಲಿ ಮಾಡ್ಕೊಂಡ್ರೆ ಸಾಕು ಸರ್, ಅಷ್ಟು ಪ್ರಮಾಣ. ಯಾಕಂದ್ರೆ ಇದನ್ನ ಉಳಿಸ್ಲಿಕ್ಕಿಲ್ಲ, ಈಗ ಅವ್ರ ಮನೆ ಆಯವ್ಯಯಕ್ಕೆ ತಕ್ಕಂಗೆ ಅವರು ಮಾಡ್ಬೋದು. ಮತ್ತೆ ಅದಕ್ಕೆ ದಾಳಿಂಬೆ ಹಣ್ಣನ್ನು ಕೂಡ ನಾವು ಸುಲಿದು ಬೀಜವನ್ನ ಮಿಕ್ಸ್ ಮಾಡಿದ್ರೆ ಅದು ತುಂಬಾ ಅದ್ಭುತವಾದಂತ ಒಂದು ಆಹಾರ ಆಗುತ್ತೆ. ಆಮೇಲೆ ನಾವು ಯಥೇಚ್ಛವಾಗಿ ಹಸಿ ತರಕಾರಿಯನ್ನ ತಿನ್ನೋದ್ರಿಂದಲೂ ಕೂಡ ನಮ್ಮ ಆರೋಗ್ಯ ಸಮತೋಲನವನ್ನ ಕಾಪಾಡುತ್ತೆ. ಮೂಲಂಗಿ ಇಲ್ಲ ಅಕಸ್ಮಾತ್ ಸೌತೆಕಾಯಿ ಕೂಡ ಅದ್ರ ಜಾಗದಲ್ಲಿ ನಾವು ತುಂಬಬಹುದು. ಮತ್ತೆ ಬೀನ್ಸ್ ಏನ್ ನಾರಯುಕ್ತ ತರಕಾರಿ ಅಂತ ನಾವು ಮಾತಾಡ್ತೀವಿ, ಈ ಬೀನ್ಸ್ ಅಂತ ಏನ್ ಹೇಳ್ತೀವಿ. ಮೂಲಂಗಿ ಒಂದೇ ಮಾಡೋದಕ್ಕಿಂತ ಒಮ್ಮೆಗೆ ಒಂದೇ ಮಾಡಿದ್ರೆ ಅದು ಒಂಥರ ಅನ್ಸ್ಬೋದು, ಅಂದ್ರೆ ಒಂದೇ ವಿಟಮಿನ್ಸ್ ಆಗುತ್ತೆ. ಸೌತೆಕಾಯಿ ಒಂದ್ ದಿವಸ ಏನು ಮೂಲಂಗಿ ಬೀನ್ಸ್ ಒಂದ್ ದಿವಸ ಅದೇ ಪ್ರಮಾಣದಲ್ಲಿ ನಾವು ಮಾಡ್ತಾ ಹೋದ್ರೆ ಒಂದ್ ದಿವಸ ಮೊಳಕೆ ಕಾಳು, ಯಾಕೆಂದ್ರೆ ಯಾವುದೇ ಒಂದು ಬಹಳ ಇದಾದ್ರು ಅಂದ್ರೆ ಅಮೃತ ಕೂಡ ತುಂಬಾ ಕುಡಿತಾ ಹೋದ್ರೆ ವಿಷ ಆಗುತ್ತೆ. ಯಾವುದೇ ಒಂದಕ್ಕಿಂತ ಹಿಂಗೆ ಒಂದು ಸಮರ್ಪಕವಾದ ಆಹಾರ ಆದ್ರೆ ಸಿರಿಧಾನ್ಯವನ್ನ ಅದ್ರ ಜೊತೆ ಸಮರ್ಪಕವಾಗಿ ಬಳಸಬಹುದು ಅನ್ನೋಂಥದ್ದು ನನ್ನ ಅನಿಸಿಕೆ ಸರ್. ಒಳ್ಳೇದು ಮೇಡಮ್. ಏನಾದ್ರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ಗೆ ಸಂಪರ್ಕ ಮಾಡ್ಲಿಕ್ಕೆ, ನಿಮ್ಮ ಒಂದು ಮೊಬೈಲ್ ನಂಬರ್ ಹೇಳಿದ್ರೆ ನಮ್ಮ ಕೇಳುಗರಿಗೂ ಅನುಕೂಲ ಅಂತ. ನಿಮ್ಗೆ ಏನಾದ್ರೂ ಅಡಿಗೆ ಸಿರಿಧಾನ್ಯದ್ ಮಾಡ್ಬೇಕಾದ್ರೆ ನಿಮ್ಗೆ ಏನಾದ್ರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಖಂಡಿತ ನನ್ಗೆ ಗೊತ್ತಿರೋಷ್ಟು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ನಾನು ಸಿದ್ಧಳಿದ್ದೀನಿ. ನನ್ನ ದೂರವಾಣಿ ಸಂಖ್ಯೆ 9444 3106. ಮತ್ತೊಮ್ಮೆ ಹೇಳಿ. 9444 3106. ಒಳ್ಳೇದೇ ಮೇಡಮ್. ಇದುವರೆಗೂ ತಾವು ಈ ಸಾವೆ ಮತ್ತು ಬರಗು ಮೌಲ್ಯವರ್ಧನೆ ಯಾವ ರೀತಿ ಮಾಡಬಹುದು, ಯಾವ ರೀತಿ ಬಳಕೆ ಮಾಡಬಹುದು, ಬಳಕೆ ಮಾಡೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು.